ಮುಂದೆ ಅದು ಬಂಜೆತನಕ್ಕೆ ಹೋಗೋ ಒಂದು ಸಮಯ ಯಾವ ರೀತಿಯಿಂದ ಇದನ್ನ ನಾವು ನಿರ್ವಹಣೆ ಮಾಡಬಹುದು, ಪಶು ವೈದ್ಯರ ಒಂದು ಸಲಹೆ ಮೇರೆಗೆ ಅನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ಅದರಲ್ಲಿ ವಿಶೇಷವಾಗಿ ಹೈನುಗಾರರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ, ನಿಮ್ಮನ್ನ ಸಂಪರ್ಕಿಸಿ ಈ ಒಂದು ವಿಷಯದ ಕುರಿತು ಚರ್ಚಿಸಬೇಕಾದರೆ, ಅಥವಾ ಅವರೇ ಇಲ್ಲಿ ಖುದ್ದಾಗಿ ಬಂದು ನಿಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬಂದು ನಿಮ್ಮನ್ನ ಕಾಣಬೇಕಂದ್ರೆ ದೂರವಾಣಿ ಸಂಖ್ಯೆ? ಖಂಡಿತವಾಗ್ಲೂ, ನನ್ನ ದೂರವಾಣಿ ಸಂಖ್ಯೆ 8888829888. ನನ್ನ ಸಂಪರ್ಕಿಸಬಹುದು. ಪಶುವೈದ್ಯಕೀಯ ಕಾಲೇಜು ಶಿವಮೊಗ್ಗದಲ್ಲಿ ಲಭ್ಯವಿರುತ್ತವೆ. ಸೊ ದಯವಿಟ್ಟು ನಮ್ಮ ಪಶುವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ. ಸೊ ತಮ್ಮಲ್ಲಿ ಏನೇ ತೊಂದರೆಗಳಿದ್ರೂ ಅದಕ್ಕೆ ನಿವಾರಣೆಗಳನ್ನ ನೀವು ನಮ್ಮಿಂದ ಪಡೆಯಬಹುದು. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇದುವರೆಗೂ ಹೈನು ರಾಸುಗಳು ಬೆದೆಗೆ ಬಾರದೇ ಇರುವುದು, ಇದಕ್ಕೆ ಕಾರಣ ಮತ್ತು ಅದರ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚೇತನ್ ಶರ್ಮಾ ಜಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಭದ್ರಾವತಿಯಲ್ಲಿ ಗರಿಷ್ಠ 27, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿದೆ. ಮೋಡ ಕವಿದ ವಾತಾವರಣ ಜೊತೆಗೆ ಬಿಸಿಲು ಕೂಡ ಇತ್ತು. ಈಗ ರಾಜ್ಯದಲ್ಲಿ ಕಡಿಮೆಯಾಗಿರುವ ಮಳೆ ಮತ್ತೆ ಆಗಸ್ಟ್ 6 ಶುರುವಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿ ನಿನ್ನೆ ಸಾಧಾರಣ ಮಳೆಯಾಗಿದ್ದ ವರದಿ ಇದೆ. ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ. ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗುವ ಹಂತದಲ್ಲಿದೆ. ಹಾಗೆ ಪೇಟೆ ಧಾರಣೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅರಸೀಕೆರೆ, ಸಿಪ್ಪೆಗೋಟು ಅಡಕೆ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 13,400 ರೂಪಾಯಿಗಳು, ಮಿಲ್ಲಿನ್ ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 20,000 ಗರಿಷ್ಠ 22,000, ಹಾಗೆ ಸೊರಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 2,600 ಪ್ರತಿ ಕ್ವಿಂಟಾಲ್ನಂತೆ, ಹಾಗೆ ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುರುಳಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,822, ಗರಿಷ್ಠ 4,022 ರೂಪಾಯಿಗಳು, ಹಾಗೆ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕೆಂಪು ರಾಗಿ ಕ್ವಿಂಟಾಲ್ಗೆ 4,150 ರೂಪಾಯಿಗಳು, ಉತ್ತಮ ಅಕ್ಕಿ ಕ್ವಿಂಟಾಲ್ಗೆ 4,600 ರೂಗಳು, ಕನಿಷ್ಠ 7,500 ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಸರಕು ಅಡಕೆ ಕ್ವಿಂಟಾಲ್ಗೆ ಕನಿಷ್ಠ 60,010 ರೂಪಾಯಿಗಳು, ಗರಿಷ್ಠ 86,300 ರೂಪಾಯಿಗಳು, ಬೆಟ್ಟೆ ಅಡಕೆ ಕ್ವಿಂಟಾಲ್ಗೆ 54,099 ರೂಪಾಯಿಗಳು, ಗರಿಷ್ಠ 60,700 ರೂಪಾಯಿಗಳು, ಹಾಗೆ ರಾಶಿ ಇಡಿ ಕ್ವಿಂಟಾಲ್ಗೆ 46,309 ರೂಪಾಯಿಗಳು, ಗರಿಷ್ಠ 57,911 ರೂಪಾಯಿಗಳು, ಗೊರಬಲು ಅಡಿಕೆ ಕ್ವಿಂಟಾಲ್ಗೆ 16,189 ರೂಗಳು, ಗರಿಷ್ಠ 32,687 ರೂಪಾಯಿಗಳು.